ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 33 ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲೆಗಳಲ್ಲಿ ಸ್ವಚ್ಛತೆ ಪ್ರೋತ್ಸಾಹಕ್ಕೆ ವಿಶೇಷ ಪುರಸ್ಕಾರ, ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ, ಇವಿಜಿಲ್ ಆಪ್ ಬಿಡುಗಡೆ. ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ ಎಲ್ಲೆಡೆ ಸುಗಮ, ಅಕ್ರಮಕ್ಕೆ ಆಸ್ಪದ ಇಲ್ಲದಂತೆ ಕಣ್ಗಾವಲು. ಹೊಸ ಆದಾಯ ತೆರಿಗೆ ವ್ಯವಸ್ಥೆ, ಸಾಧಕ ಬಾಧಕಗಳ ಕುರಿತು ಆಕಾಶವಾಣಿಯಲ್ಲಿ ಇಂದು ರಾತ್ರಿ ವಿಶೇಷ ಕಾರ್ಯಕ್ರಮ. ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಸಮಯ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ. ಆತ್ಮ ಸ್ವಾಂತ ಸಂಭವೇ ಸಕಲ ಚೇತನಾರಾಧನ ದೈವವೇ ಓ ಭಾರತಿ ದೇವಿ ಓ ಭಾರತಿ ಓ ಭಾರತಿ ವಿಶ್ವಾತ್ಮ ಸ್ವಾಂತ ಸಂಭವೇ ಸಕಲ ಚೇತನಾರಾಧನ ದೈವವೇ ಓ ಭಾರತಿ ದೇವಿ ಓ ಭಾರತಿ ಓ ಭಾರತಿ Thank you.

ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗರ್ಭಧರಿಸಿದ ಹಸುಗಳ ಪಾಲನೆ, ಈ ವಿಷಯವಾಗಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಬಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಗೀತೆ ಮೂಡಿಬರಲಿದೆ. ಜೋಗಿಲ ಸಿದ್ದರಾಜು ಅವರು ಹಾಡಿರುವ ಜನಪದ ಗೀತೆಯನ್ನು ಕೇಳುತ್ತೀರಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಇವತ್ತು ನಾವು ಈ ಗರ್ಭಧರಿಸಿದಂಥ ಹಸುಗಳ ಆರೈಕೆ ಬಗ್ಗೆ ಮಾಹಿತಿಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಎಸ್ ಬಿ ಪ್ರಸನ್ನ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರೇ. ನಮಸ್ಕಾರ ಜಗದೀಶ್ರವರೇ. ಈಗ ಪ್ರಾರಂಭದಲ್ಲಿ ನಮ್ಮ ಇವತ್ತಿನ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ, ನಮ್ಮ ಒಂದು ರಾಜ್ಯದಲ್ಲಿ ಈ ಹಾಲಿನ ಉತ್ಪಾದನೆಯ ಚಿತ್ರಣ ಹೇಗಿದೆ ಅಂತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ರೈತ ಬಾಂಧವರಿಗೆ ನಮಸ್ಕಾರ. ಸೊ ಕರ್ನಾಟಕ ನಮಗೆ ಗೊತ್ತಿರುವಂಥ ವಿಷಯವೇ ಹಾಲಿನ ಉತ್ಪಾದನೆಯಲ್ಲಿ 9ನೇ ಸ್ಥಾನದಲ್ಲಿ ನಮ್ಮ ರಾಜ್ಯದ ಒಂದು ಜನಗಳ ಸಂಖ್ಯೆ ಇದೆ. ಜಾನುವಾರು ಗಣತಿ 2012 ಪ್ರಕಾರ ನಮ್ಮ ರಾಜ್ಯದಲ್ಲಿ 66 ಲಕ್ಷ ದೇಶೀಯ ತಳಿಗಳಿವೆ, 29 ಲಕ್ಷ ಮಿಶ್ರ ತಳಿಗಳಿವೆ, 34 ಲಕ್ಷ ಎಮ್ಮೆಗಳಿವೆ. ಇವುಗಳಿಂದ 15 ಲಕ್ಷ ಟನ್ ದೇಶೀಯ ತಳಿಗಳಿಂದ ಹಾಲು ಉತ್ಪಾದನೆ ಆಗ್ತಿದ್ರೆ 27 ಲಕ್ಷ ಟನ್ ಮಿಶ್ರ ತಳಿಗಳಿಂದ, 17 ಲಕ್ಷ ಟನ್ ಎಮ್ಮೆಗಳಿಂದ ಒಟ್ಟು 60 ಲಕ್ಷ ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 6 ತಳಿಗಳನ್ನ ಕಾಣ್ತೀವಿ. ಇವುಗಳೇನಪ್ಪ ಅಂದ್ರೆ ಅಮೃತ್ ಮಹಲ್, ಹಳ್ಳಿಕರ್, ಕಿಲಾರಿ, ಕೃಷ್ಣವಲ್ಲಿ, ಮಲ್ನಾಡ್ ಗಿಡ ಮತ್ತು ದೇವಣಿ ಅಂತ. ದೇವಣಿ ತಳಿ ಒಂದು ಎರಡು ಉದ್ದೇಶಕ್ಕಾಗಿ ಬಳಸ್ಕೊಳ್ತೀವಿ, ಹಾಲು ಮತ್ತು ವ್ಯವಸಾಯಕ್ಕೋಸ್ಕರ. ಸೊ ಇದೊಂದು ತಳಿ ಹೆಚ್ಚಿನ ಒಂದು ಹಾಲು ಕೊಡುವಂತ ಶಕ್ತಿ ಹೊಂದಿದೆ. ಸೊ ಇದಲ್ಲದೆ ನಮ್ಮ ಈಗಾಗಲೇ ಹೇಳಿದ ಹಾಗೆ ಈ ಹೆಚ್ಚಿನ ಹಾಲು ಉತ್ಪಾದನೆ ಆಗ್ತಿರೋದು ಮಿಶ್ರ ತಳಿಗಳಿಂದ. ಸೊ ಇವುಗಳು ಹಾಲು ಒಂದು ದಿವಸಕ್ಕೆ 6 ಲೀಟರ್ದಷ್ಟು ತಗೊಳ್ತಾ ಇದೀವಿ. ಅಂದ್ರೆ ಸರಾಸರಿ, ಅದು ಸರಾಸರಿ. ಆದ್ರೆ ಇದು ವಿದೇಶಗಳದ್ದು ಹೋಲಿಸಿದ್ರೆ ಬಹಳ ಕಡಿಮೆನೆ ಕೂಡ. ಆದ್ರೂ ಕೂಡ ಇವತ್ತು ನಮ್ಮ ಉತ್ಪಾದನೆಯಲ್ಲಿ ಈ ಸಹಕಾರಿ ಸಂಘ ಸಂಸ್ಥೆಗಳಿಂದ ನೋಡಿದ್ರೆ, ದೃಷ್ಟಿಯಿಂದ ನೋಡಿದಾಗ ನಮ್ಮ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಆ ಹಾಲಿನ ಉತ್ಪಾದನೆ ಚೆನ್ನಾಗಿದ್ದು ಒಂದು ದಿವಸಕ್ಕೆ ಸರಾಸರಿ 302 ಗ್ರಾಂ ಹಾಲಿನ ಲಭ್ಯತೆ ಕೂಡ ಇದೆ. ಸೊ ಇವೆಲ್ಲ ಒಂದು ಒಳ್ಳೆಯ ಒಂದು ಪ್ರೋಗ್ರೆಸ್ ಅಂತ ಹೇಳುತ್ತಾ ಅಭಿವೃದ್ಧಿ ಆಗ್ತಾ ಇದೀವಿ. ಒಳ್ಳೆ ಒಂದು ಅಂದ್ರೆ ನಮ್ಮ ಹಾಲಿನ ಉತ್ಪಾದನೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಈ ಗರ್ಭಧರಿಸಿದಂತ ಹಸುಗಳನ್ನ ಸರಿಯಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಆ ಸಂದರ್ಭದಲ್ಲಿ ಅವುಗಳಿಗೆ ಸರಿಯಾದಂತ ಆಹಾರ ಕೊಡಬೇಕಾಗತ್ತೆ, ಪಾಲನೆ ಪೋಷಣೆಯನ್ನು ಮಾಡಬೇಕಾಗತ್ತೆ, ಸರಿಯಾದಂತ ವೈದ್ಯಕೀಯ ಉಪಚಾರವನ್ನ ಕೊಡಬೇಕಾಗತ್ತೆ. ಈಗ ನಮಗೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಬರೋದಂದ್ರೆ, ನಮ್ಮ ಹಸು ಗರ್ಭಧರಿಸಿದೆಯೇ ಇಲ್ವೇ ಅನ್ನೋದನ್ನ ಹೇಗೆ ತಿಳ್ಕೋಬಹುದು ಅಂತೀರಿ? ಖಂಡಿತ ತಿಳಿಸ್ಕೊಡ್ತೀನಿ. ಇದ್ರ ಸಂಬಂಧ ಒಂದು ವಿಷಯ ತಿಳಿಸ್ಬೇಕಾಗಿದೆ. ಮೊದಲನೇದು, ಹಸುಗಳ ಒಂದು ಪಾಲನೆ ಮಾಡ್ತಿರೋ ರೈತರಿಗೆ ಒಂದು ವರ್ಷಕ್ಕೆ ಒಂದು ಒಂದು ಕರು ಪಡೆಯಬೇಕು. ಆ ಒಂದು ಧ್ಯೇಯ ಇಟ್ಕೊಂಡು ಅವರು ಪಾಲನೆ ಪೋಷಣೆ ಮಾಡ್ಕೊಳ್ತಾ ಇರಬೇಕು. ಒಂದು ಬೆದೆಗೆ ಬಂದಿರೋದನ್ನ ಲಕ್ಷಣ ಗುರುತಿಸಿಕೊಂಡು ಅದು ಸೂಕ್ತವಾದ ಸಮಯದಲ್ಲಿ ಅದನ್ನ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡಾಗ ಆ ಒಂದು ಗರ್ಭ ಧರಿಸಿದೆ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮುಂದಿನ ಕ್ರಮ ತಗೋಬೇಕು. ಆ ಒಂದು ದಿವಸ ಯಾವತ್ತದು ಬೆದೆಗೆ ಬಂದಿತ್ತು, ಯಾವತ್ತು ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡಿದೀವಿ ಅವತ್ತು ಅವರು ರೆಕಾರ್ಡ್ ಮಾಡ್ಕೋಬೇಕು. ಅಂದ್ರೆ ದಿನಾಂಕವನ್ನು ಬರ್ಕೋಬೇಕು, ದಿನಾಂಕ ಬರೆದಿಟ್ಕೋಬೇಕು ಅಥವಾ ಒಂದು ಕ್ಯಾಲೆಂಡರ್ ನಲ್ಲಿ ನೋಟ್ ಮಾಡ್ಕೊಂಡ್ರು ಪರವಾಗಿಲ್ಲ. ಒಟ್ಟು ಆ ದಿವಸ ತಿಳ್ಕೊಂಡಾಗ ಅಲ್ಲಿಂದ 4 ವಾರ ಒಂದ್ ತಿಂಗಳ ನಂತರ ಪಶುವೈದ್ಯರನ್ನ ಕರೆಸಿದಾಗ, ಅವರು ಒಂದು ತಪಾಸಣೆ ನಡೆಸಿದಾಗ ಅವರಿಗೆ ತಕ್ಷಣ ಗೊತ್ತಾಗತ್ತೆ ಇದು ಗರ್ಭ ಆಗಿದೆಯೇ ಇಲ್ವೋ ಅಂತ. ಸೊ ಗರ್ಭ ಆಗಿದ್ರೆ ಅವತ್ತು ಅಲ್ಲಿ ಪ್ರತ್ಯೇಕ ಮಾಡ್ಕೋಬೇಕು. ಗರ್ಭ ಆಗಿಲ್ಲ ಅಂದ್ರೆ ಅವತ್ತೇ ನಿಮ್ಗೆ ಗೊತ್ತಾಗತ್ತೆ ಆ ಒಂದು ಮತ್ತೊಂದು ಋತುಚಕ್ರ 21 ದಿವಸದ ಸೈಕಲ್ ಮತ್ತೆ ಶುರುವಾಗುತ್ತೆ. ಸೊ ಮುಂದಿನ ಒಂದು ಋತುಚಕ್ರದ ಒಂದು ಬೆದೆ ಸಮಯದಲ್ಲಿ ಮತ್ತೊಂದ್ಸಲ ಅದಕ್ಕೆ ಸೆಮನ್ ಅಥವಾ ವೀರ್ಯ ಕೊಡಿಸ್ಬೇಕಾಗತ್ತೆ. ಸೊ ಈ ರೀತಿ ಅವರು ಒಂದು ತಿಳ್ಕೊಬೇಕಾಗಿದೆ ಅದು ಗರ್ಭ ಆಗಿದೆಯಲ್ವೋ ಅಂತ. ಸೊ ಗರ್ಭ ಆದ್ಮೇಲೆ ಅದಕ್ಕೆ ಬೇಕಾದಂತ ಒಂದು ಪಾಲನೆ ಪೋಷಣೆಗಳ ಕ್ರಮಗಳನ್ನ ಪ್ರಾರಂಭ ಮಾಡ್ಕೋಬೇಕಾಗ. ಅಂದ್ರೆ ಸಾಧಾರಣವಾಗಿ ಈ ಹಸುಗಳನ್ನ ತೆಗೆದುಕೊಂಡಾಗ ಈ ಗರ್ಭಾವಸ್ಥೆ ಅವಧಿ ಎಷ್ಟು ಅಂತೀರಿ? ಖಂಡಿತ ಪ್ರತಿಯೊಂದೊಂದು ಪ್ರಾಣಿಗಳಲ್ಲೂ ತಮ್ಮದೇ ಆದಂತ ಒಂದು ಗರ್ಭಾವಧಿ ಇದಾವೆ. ಉದಾಹರಣೆಗೆ ಹಸುಗಳಲ್ಲಿ 9 ತಿಂಗಳು 9 ದಿವಸ, ಎಮ್ಮೆಗಳಾದ್ರೆ 10 ತಿಂಗಳು 10 ದಿವಸ, ಕುರಿ ಮೇಕೆಗಳಾದ್ರೆ 5 ತಿಂಗಳು 5 ದಿವಸ, ಹಂದಿಗಳಾದ್ರೆ 3 ತಿಂಗಳು 15 ದಿವಸ, ಕೋಳಿಗಳು ಇವೆಲ್ಲ ಮೊಟ್ಟೆ 21 ದಿವಸದ ಸಮಯ. ಸೊ ಈ ರೀತಿ ಗರ್ಭಾವಧಿ ಮೊದಲೇ ಗೊತ್ತಿರಬೇಕು ನಮಗೆ ಸಾಕಾಣಿಕೆ ಮಾಡೋರು. ಆ ರೀತಿ ಅವರು ಪ್ಲಾನ್ ಮಾಡ್ಕೊಂತ ಬರಬೇಕಾಗತ್ತೆ. ಈಗ ನಮ್ಮ ಹಸು ಗರ್ಭ ಧರಿಸಿದೆ ಅಂತಂದು ಖಚಿತ ಆದ್ಮೇಲೆ ನಾವು ಹೇಗೆ ಅದನ್ನ ಪಾಲನೆ ಪೋಷಣೆಯನ್ನು ಮಾಡ್ಕೋಬೇಕಾಗತ್ತೆ? ಗರ್ಭ ಧರಿಸೋದು ನಮಗೆ ಗೊತ್ತಿರೋ ರೀತಿಯಲ್ಲಿ 1 ತಿಂಗಳ ನಂತರ ನಮಗೆ ಗೊತ್ತಾಗತ್ತೆ ಆ ಗರ್ಭ ಆಗಿದೆ ಅಂತ ಅಂದ್ಮೇಲೆ ಪ್ರತ್ಯೇಕ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಅದನ್ನ 3 ಟ್ರೈಮಿಸ್ಟರ್ಸ್ ಅಂತ ತಗೋಬಹುದು. 3 ತ್ರೈಮಾಸಿಕಗಳು. ಮೊದಲನೇ ತ್ರೈಮಾಸಿಕ ಅಂದ್ರೆ ಫಸ್ಟ್ 3 ತಿಂಗಳು, ಆಮೇಲೆ 3 ರಿಂದ 6 ತಿಂಗಳು, ಮತ್ತೆ 6 ರಿಂದ 9 ತಿಂಗಳು. ಈ ರೀತಿ ಒಂದು ವಿಂಗಡಣೆ ಮಾಡಿಕೊಂಡಾಗ ಅವುಗಳ ಪಾಲನೆ ಪೋಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮೊದಲನೇ 3 ತಿಂಗಳು ಇದೆಯಲ್ಲ, ಮೊದಲ ತ್ರೈಮಾಸಿಕ, ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಬಹುದು, ಮುಖ್ಯ. ಈ ಸಮಯದಲ್ಲಿ ತಾಯಿ ಆಗುವಂತ ಒಂದು ಹಸುಗಳ ಒಂದು ಚಿಹ್ನೆಗಳನ್ನ ನಾವು ಶುರುವಾಗಿ ಕಾಣಿಸ್ತೀವಿ, ಗಮನಿಸಬಹುದು. ಹಾಲಿನ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ. ಹಾಲಿನ ಒಂದು ಉತ್ಪಾದನೆ ನಡೀತಾ ಇರುತ್ತೆ ಕ್ರಿಯೆ. ಈ ಹಿಂದಿನ ಸಮಯದಲ್ಲಿ ಕರು ಹಾಕಿದ್ರೆ ಅದ್ 45 ದಿವಸಗಳ ನಂತರ ಬೆದೆಗೆ ಬಂದಿರುತ್ತೆ, ಅವಾಗ ನಾವು ಅದು ಕೃತಕ ಗರ್ಭಧಾರಣೆ ಮಾಡಿಸಿರ್ತೀವಿ. ಇವಾಗ ಏನಪ್ಪಾ ಅಂದ್ರೆ ಈಗ ಆಗ್ಲೇ ಗರ್ಭ ಆಗಿರುವಂತದ್ದು ಮುಂದೆ ಹಾಲು ಕೊಡ್ತಾ ಹೋಗುತ್ತೆ. ಆ ಹಾಲು ಎಷ್ಟು ಕೊಡ್ತಿದೆ ಅದ್ರ ನೋಡ್ಕೊಂಡು ಅದಕ್ಕೆ ಸಮವಾಗಿ ನಾವು ಒಂದು ಆಹಾರ ಕೊಡ್ಬೇಕಾಗತ್ತೆ. ಈಗ ಆಹಾರ ಕ್ರಮ ತುಂಬಾ ಮುಖ್ಯ ಈ ಸಮಯದಲ್ಲಿ. ಒಂದು 10 ಲೀಟರ್ ಸಾಮಾನ್ಯವಾಗಿ ನಾವೊಂದು ಅಂದಾಜಿಗೆ ತಗೊಂಡ್ರೆ ಹಾಲು ಕಡಿಯುತ್ತಾರೆ ಅಂತ ಹಸುಗಳು, 10 ಲೀಟರ್ ಹಾಲು ಕೊಟ್ರೆ ಅದು ಅರ್ಧದಷ್ಟು ಅಂದ್ರೆ 5 ಕೆಜಿ ನಿತ್ಯ ನಾವು ಸಮತೋಲನ ಆಹಾರ ಕೊಡಬೇಕು. ಸಮತೋಲನ ಆಹಾರ ಅಂದ್ರೆ ಪಶು ಆಹಾರ ಕೊಡ್ಬೇಕು, ಪಶು ಆಹಾರ. ಈ ಸಮತೋಲನ ಆಹಾರದಲ್ಲಿ ನಾವು ಸಾಮಾನ್ಯವಾಗಿ ಜೋಳ, ದ್ವಿದಳ ಧಾನ್ಯದಂತ ಈ ಸೋಯಾಬೀನ್ ಅಥವಾ ಕಡಲೆಕಾಯಿ ಹಿಂಡಿ, ಬೂಸ, ಈ 3 ಪದಾರ್ಥಗಳನ್ನ ಹಾಕ್ತಿವಿ. ಇದ್ರ ಏನಪ್ಪಾ ಅಂದ್ರೆ 20% ನಾವು ಹಿಂಡಿ ಹಾಕಬೇಕು, ಇನ್ನು ಉಳಿದಿದ್ದು 40% ಗೋಧಿ ಬೂಸ ಮತ್ತು ಒಂದು ಜೋಳದ ಮಿಶ್ರಣ ಇದು ಹಾಕ್ಬೇಕು. ಇದಲ್ಲದೆ ನಾವು ಖನಿಜ ಮಿಶ್ರಣ ಕೂಡ ಸೇರಿಸಬೇಕು, 2%, ಮತ್ತೆ ಲವಣ ಒಂದು, ಉಪ್ಪು 1%, ಮತ್ತೆ 2 ಕೆಜಿ ಯೂರಿಯಾ ಕೂಡ ಹಾಕ್ಬೋದು. ಸೊ ಇಷ್ಟೆಲ್ಲ ಸಾಮಾನ್ಯವಾಗಿ ಹಾಲು ಕೊಡ್ತಿರಂತ ಎಲ್ಲಾ ಹಸುಗಳಿಗೂ ಕೊಟ್ಕೊಂಡು ಹೋಗ್ತೀವಿ. ಮೊದಲನೇ ಒಂದು 3 ತಿಂಗಳು ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ, ಎಲ್ಲಾ ಹಸುಗಳಿಗೂ ಒಂದೇ ರೀತಿಯಲ್ಲಿ ನಾವು ಕೊಟ್ಕೊಂಡು ಹೋಗಿರ್ತೀವಿ. ಮುಂದಕ್ಕೆ ನಾವು ಬಂದ್ರೆ 3 ರಿಂದ 6 ತಿಂಗಳು ಎರಡನೇ ತ್ರೈಮಾಸಿಕ, ಇಲ್ಲಿ ನಾವು ಮುಖ್ಯ ಗಮನಿಸಬೇಕಾದ ಹಸು ಅದರ ಹೊಟ್ಟೆನಲ್ಲಿ ಬೆಳೀತಾರಂತ ಒಂದು ಕರುವಿನ ಒಂದು ಬೆಳವಣಿಗೆ ವೇಗ ಜಾಸ್ತಿ ಆಗುತ್ತೆ 6 ತಿಂಗಳಿಂದ ಮುಂದಕ್ಕೆ. ಆ ಕೊನೆಯ 6 ತಿಂಗಳು ಬಹಳ ಮುಖ್ಯ. ಆ ವೇಗದ ಬೆಳವಣಿಗೆ ಆಗ್ತಿರೋದ್ರಿಂದ ನಾವೇನು ಗಮನಿಸಬೇಕು ಅಂದ್ರೆ ಹಸುಗಳ ಒಂದು ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತಿದೆಯಲ್ವೋ ಗಮನಿಸಬೇಕು. ಅಂದ್ರೆ ಅದರ ದೇಹ ತೂಕ ಜಾಸ್ತಿ ಆದ್ರೆ ಗಮನ ಕೊಡಬೇಕು. ಈ ಹಸುವಿನ ದೇಹ ತೂಕ ಜಾಸ್ತಿ ಆಗಬೇಕು, ಅದ್ರ ದೇಹ ದಾಡಿಯತ್ತೆ ಅಂತ ಹೇಳ್ತೀವಿ, ಅಥವಾ ಬಾಡಿ ಕಂಡೀಷನ್ ಸ್ಕೋರಿಂಗ್ ಅಂತ ಹೇಳ್ತೀವಿ. ನಾವೇನಪ್ಪಾ ಅಂತಂದ್ರೆ ಈಗ ಬೆನ್ನಿನ ಒಂದು ಮೂಳೆಗಳು ಮುಟ್ಟು ನೋಡಿದಾಗ ಮೂಳೆಗಳು ಸಿಗಬಾರ್ದು, ಸ್ವಲ್ಪ ದಪ್ಪದಾಗಿರ್ಬೇಕು. ಆ ದಪ್ಪ ಇದೆ ಅಂತಂದ್ರೆ ಅದಕ್ಕೆ ಬಾಡಿ ಕಂಡೀಷನ್ ಸ್ಕೋರಿಂಗ್ ನಲ್ಲಿ 5 to 3.5 ಅಂತ ಹೇಳ್ತೀವಿ. ಬಾಡಿ ಕಂಡೀಷನ್ ಸ್ಕೋರಿಂಗ್ ಅಷ್ಟು ಇದ್ರೆ ಅದರ ಒಂದು ಬೆಳವಣಿಗೆ ಚೆನ್ನಾಗಿದೆ, ಆ ಕರುವಿನ ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತಿದೆ ಅಂತ ನಾವು ಗಮನಿಸಬಹುದು. ಆವಾಗ ಈಗಲೇ ಇಲ್ಲಿ 3 ರೀತಿಯಾದಂತ ಆಹಾರ ಕೊಡಬೇಕಾಗತ್ತೆ. ಏನೇನು? ಅದು ಒಂದು ಹಸಿರು ಮೇವು, ಇನ್ನೊಂದು ಒಣಮೇವು, ಮತ್ತೆ ಸಮತೋಲನ ಪಶು ಆಹಾರ. ಪ್ರತಿಯೊಂದು ಹಸುವಿಗೆ 20 ಕೆಜಿ ಆದರೂ ಹಸಿರು ಮೇವು ಬೇಕಾಗುತ್ತೆ. ಹಸಿರು ಮೇವು ಎಲ್ಲಾ ವಾತಾವರಣದಲ್ಲಿ ಸಿಗದೆ ಹೋದ್ರೆ ಕೆಲವು ಸಲ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಸಿಗೋದಿಲ್ಲ, ಅವಾಗ ಸೈಲೇಜ್ ಅಂತ ರಸಮೇವು ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಅಂತ ಮೇವಿದ್ರು ಕೊಡ್ಬೋದು ಒಟ್ಟು 20 ಕೆಜಿ ಹಸಿರು ಮೇವು ಕೊಡೋದ್ರಿಂದ ಅದರಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಕೂಡ ಸಮತೋಲನ ರೀತಿಯಲ್ಲಿ ಲಭ್ಯವಾಗುತ್ತೆ. ಮತ್ತೆ ಈಗ ಇನ್ನೊಂದು ಏನು ಅಂದ್ರೆ ಈ ಜಲಕೃಷಿ ಅಂತ ಮಾಡ್ತಾ ಇದಾರೆ, ಹೈಡ್ರೋಫೋನಿಕ್ಸ್ ಅಂತ, ಅದರಿಂದನೂ ಕೂಡ ನಾವು ಹಸಿರು ಮೇವನ್ನ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ತೊಂದ್ರೆ ಇಲ್ಲ, ಅದನ್ನ ಹಾಕ್ಬಹುದು. ಯಾವ್ದಾದ್ರು ಸರಿ ಹಸಿರು ರೂಪದಲ್ಲಿ ಕೊಟ್ಟಾಗ, ಒಂದು 15-20 ಕೆಜಿ ಕೊಟ್ಟಾಗ ಅದಕ್ಕೆ ಒಂದು ಒಂದು ಒಳ್ಳೆಯ ಆಹಾರ ಒದಗಿಸಿದಂತಾಗುತ್ತೆ. ಮತ್ತೆ ಅದರಲ್ಲಿ ಬೆಳೆಯುತ್ತಿರುವಂತಹ ಒಂದು ಕರುವಿಗೆ ಎಲ್ಲ ರೀತಿಯ ಪೋಷಕಾಂಶ ಕೊಟ್ಟಂಗೆ ಆಗುತ್ತೆ. ಎಸ್ಪೆಷಲಿ ಮಿನರಲ್ಸ್ ನೋಡಿ, ಕ್ಯಾಲ್ಸಿಯಂ ಅನ್ನೋದು ಬಹಳ ಇಂಪಾರ್ಟೆಂಟ್. ಸುಣ್ಣ ಅದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಕರಿತೀವಿ. ಬೋನ್ಸ್ ಮೂಳೆಗಳ ಪುಡಿ ಅದನ್ನು ಕೂಡ ನಾವು ಮಿಕ್ಸ್ ಮಾಡಿರ್ತೀವಿ ಇದರಲ್ಲಿ, ಫೀಡ್ ನಲ್ಲಿ. ಅಥವಾ ಖನಿಜ ಮಿಶ್ರಣ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಒಂದು 100 grams, ಒಂದು 100 grams ಒಂದು ಪ್ರತಿಯೊಂದು ಹಸುಗೆ ಬೇಕಾಗುತ್ತೆ. ಆ ರೀತಿ ಕೊಟ್ಟಾಗ ಒಳಗೆ ಅಸ್ಥಿ ಪಂಜರದ ಒಂದು ಬೆಳವಣಿಗೆ ಸರಿಯಾಗುತ್ತೆ. ಸೊ ಈ ರೀತಿ 6 ತಿಂಗಳವರೆಗೂ ನಾವು ನೋಡ್ಕೊಳ್ತಾ ಬಂದ್ರೆ ಏನು ವಿಶೇಷವಾಗಿ ಏನು ಬೇಕಾಗೋದಿಲ್ಲ. ಇನ್ನು ಮುಂದಕ್ಕೆ 6-9 ತಿಂಗಳು ಬಂದಾಗ ಆ ಟೈಮ್ನಲ್ಲಿ ನಾವು ಹಸುವಿನ ಎಲ್ಲಾ ಒಂದು ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗಿದೆಯಾ ಅಂತ ನೋಡ್ಕೊಳ್ತಾ ಇರ್ಬೇಕು. ಅದಕ್ಕೆ ಯಾವುದೇ ರೀತಿ ಜ್ವರ ಕಾಯಿಲೆ ಏನು ಇರಬಾರ್ದು. ಅದಕ್ಕೆ ಬೇಕಾದಷ್ಟು ನೀರು, ಗಾಳಿ, ಬೆಳಕು ಚೆನ್ನಾಗಿ ಬರುವಂತ ರೀತಿಯಲ್ಲಿ ಒದಗಿಸಿರುವಂತ ಪರಿಸ್ಥಿತಿ ಇರಬೇಕು. ಸುತ್ತ ಓಡಾಡೋದಕ್ಕೆ 2-3 ಗಂಟೆ ಆಚೆ ಮೇಯಿಸ್ಕೊಂಡು ಬರೋದು ಅದು ಕೂಡ ಒಳ್ಳೆ ಕ್ರಿಯೆ. ಯಾಕಂದ್ರೆ ವ್ಯಾಯಾಮ ಬೇಕಾದಕ್ಕೆ ಅದು ಓಡಾಡೋದ್ರಿಂದ ಸ್ವಲ್ಪ ಮೈ ಕೂಡ ಸಡಿಲ ಆಗುತ್ತೆ. ಆಹಾರ ಸೇವಿಸೋದಕ್ಕೂ ಅನುಕೂಲ ಆಗುತ್ತೆ, ಸೇವಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಏನಂದ್ರೆ ನಮ್ ಅದು ನಿಂತಿರೋಂತ ಸ್ಥಳಾವಕಾಶ ಇದೆಯಲ್ಲ, ಅದು ಒಂದು 3 ಅಡಿ 3 ಅಡಿ ಅಂದ್ರೆ 3 meters, ಸಾರಿ 3 meters 3 meters ಒಂದು ಅವಕಾಶ ಕೊಡಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಜಾಸ್ತಿ ಅವಕಾಶನೇ ಅದಕ್ಕೆ ಇರಬೇಕಾಗುತ್ತೆ, ಓಡಾಡಿಕೊಂಡಿರೋದಕ್ಕೆ ಅವಕಾಶ ಬೇಕಾಗುತ್ತೆ. ಈಗ 7 ತಿಂಗಳು ಹತ್ರ ಬಂದಾಗ ಅದಕ್ಕೆ ಡ್ರೈಯಿಂಗ್ ಅಂತ ಕರಿತೀವಿ, ಒಣಗಿಸಬೇಕಾಗುತ್ತೆ. ಅಂದ್ರೆ ಹಾಲು ಬತ್ತಿಸಬೇಕು, ಹಾಲು ಬತ್ತಿಸಬೇಕು. ಇದ್ರ ಅವಶ್ಯಕತೆ ಏನು ಅಂತೀರಾ ಡಾಕ್ಟ್ರೆ? ಯಾಕೆ ನಾವು ಹಾಲು ಬತ್ತಿಸಬೇಕು? ಕೊನೆವರೆಗೂ ಹಾಲು ಕರ್ಕೋಬಹುದಲ್ವೇ? ನೋಡಿ, ಹಾಲು ಒಂದು ಪೋಷಕಾಂಶಗಳು ಇರುವಂತ ಒಂದು ವಸ್ತು. ಅದು ಕರುಗಳಿಗೆ ನೀವು ಊಟದಾಗ ಏನ್ ಬರುತ್ತೆ ಹೇಳಿ, ಗಿಣ್ಣಸಾಲು ಬರುತ್ತೆ. ಆ ಗಿಣ್ಣಸಾಲು ಬರಬೇಕು ಅಂದ್ರೆ ಅದಕ್ಕೆ ಒಂದು ತಯಾರಿಕೆ ಆಗೋದಕ್ಕೆ 2 ತಿಂಗಳು ಅವಕಾಶ ಬೇಕು. ಹಸುವಿಗೆ ತಯಾರಿಕೆ, ಅದಕ್ಕೋಸ್ಕರ 2 ತಿಂಗಳು, ಕೊನೆ 2 ತಿಂಗಳು ನಾವು ಹಾಲು ಕರಿಬಾರದು. ಅದನ್ನ ಈ ನಿಲ್ಸೋದಕ್ಕೆ ಕ್ರಮಾನು ತಗೋಬೇಕು. ಕೆಲವು ಹಸುಗಳು ಸ್ವಾಭಾವಿಕವಾಗಿ ನಿಂತು ಹೋಗ್ಬಿಡುತ್ತೆ ಹಾಲು ಕರಿಯೋದು, ಆದ್ರೆ ಕೆಲವು ಜಾಸ್ತಿ ಹಾಲು ಕೊಡುವಂತ ಹಸುಗಳಿಗೆ ನಿಲ್ಸೋದು ಕಷ್ಟ. ಅವುಗಳಿಗೆ ನಾವು ಫೋರ್ಸ್ ಮಾಡಬೇಕು. ಯಾವ ರೀತಿ ಅಂದ್ರೆ ತಿಂಡಿ ಆಹಾರ ಮಿಶ್ರಣ ಎಲ್ಲ ನಿಲ್ಸ್ಬಿಟ್ಟು ಬರೀ ಹುಲ್ಲು, ಒಣ ಹುಲ್ಲು ಒಂದು ಸ್ವಲ್ಪ ಕೊಡೋದು, ಒಂದು 3 ದಿವಸ ಆ ರೀತಿ ಮಾಡಿಬಿಟ್ರೆ ಪೂರ್ತಿ ಹಾಲು ಕರೀದ್ ನಿಂತ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನಾವು ಕೊನೆವರೆಗೂ ಕೂಡ ಹಾಲನ್ನ ಕರ್ಕೊಳ್ತಾ ಬಂದ್ರೆ ಅದು ಈ ಕರುವಿನ ಬೆಳವಣಿಗೆ ಮೇಲೂ ದುಷ್ಪರಿಣಾಮ ಆಗ್ಬೋದು. ಎರಡೂ ರೀತಿ ಆಗುತ್ತೆ, ಕರು ಬೆಳವಣಿಗೆ ಕೂಡ ಕಡಿಮೆ ಆಗ್ಬಿಡುತ್ತೆ, ಆಮೇಲೆ ಕರುವಿಗೆ ಸಿಗುವಂತ ಹಾಲು ಕಡಿಮೆ ಆಗುತ್ತೆ. ಮುಂದಕ್ಕೆ ಮುಂದಿನ ಅರ್ಧದಷ್ಟು ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ 15 liters ಕರೆಯುವಂತ ಹಸು ಬರೀ 5-8 liters ಈ ರೀತಿ ಕರೆಯುತ್ತೆ. ಅಂದ್ರೆ ಹಾಲನ್ನ ಬದಸೋದು ಬಹಳ ಮುಖ್ಯವಾದ ಕ್ರಮ. ಆಮೇಲೆ ಮೊದಲನೇ 5 ದಿವಸ ಈ ಗಿಣ್ಣದ ಹಾಲು ಬರೋದೇ ಇಲ್ಲ, ಆತರ ಕ್ರಮ ಮಾಡ್ಬಿಟ್ರೆ. ನಿಜ ನಿಜ. ಹಾಗಾಗಿ ಹಾಲು ಬತ್ತಿಸಲೇಬೇಕು. ಅಂದ್ರೆ ನಾವು ಈ ಪಶು ಆಹಾರ, ನಾವು ಕೊಡ್ತಾ ಇರುವಂತ ಸಮತೋಲನ ಆಹಾರ, ಹಸಿ ಹುಲ್ಲು ಇದನ್ನೆಲ್ಲ ನಿಲ್ಸ್ಕೊಂಡು ಒಣ ಹುಲ್ಲನ್ನು ಕೊಟ್ಟಾಗ ತಂತಾನೆ ಕಡಿಮೆ ಆಗ್ತದೆ, ತಂತಾನೆ ಕಡಿಮೆ ಆಗುತ್ತೆ. ಕೊನೆ ಅದೊಂದು 3-4 ದಿವಸ ಒಂದು ವಾರ ರೀತಿ ಪ್ರಕ್ರಿಯೆ ಮಾಡೋದ್ರಿಂದ ಹಸುಗಳು ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಒಂದ್ಸಲ ನಿಂತ ಮೇಲೆ ಏನು ತೊಂದರೆ ಇರೋದಿಲ್ಲ. ಅದು ನಿಲ್ಲುವಂತ ಸಮಯದಲ್ಲಿ ಇನ್ನೊಂದು ಒಂದು ಅಂಶ ಏನಂದ್ರೆ, ಹಾಲು ಈ ಕೆಚ್ಚಲಿರುತ್ತಲ್ಲ ಅದಕ್ಕೆ ಒಂದು ಕ್ರಿಮಿನಾಶಕ ಔಷಧಿ ಸಿಂಪಡಣೆ ಮಾಡಬೇಕು. ಒಳಗಡೆ ಸ್ವಲ್ಪ ಆಂಟಿಬಯೋಟಿಕ್ಸ್ ಕೂಡ ನಾವು ಇಂಜೆಕ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಡ್ರೈಕೋ ಮ್ಯಾಸ್ಟೈಟಿಸ್ ಅಂತ ಕರಿತೀವಿ. ಈ ಮ್ಯಾಸ್ಟೈಟಿಸ್ ಅಂದ್ರೆ ಏನ್ ಹೇಳಿ, ಕೆಚ್ಚಲು ಗೆಡ್ಡೆ ತರ ಆಗ್ಬಿಟ್ಟು ಒಳಗಡೆ ಹಾಲು ಕೆಟ್ಬಿಡುತ್ತೆ. ಇದೇನಾದ್ರು ಆ ಸಮಯದಲ್ಲೇ ಬೆಳೆದ್ಬಿಟ್ರೆ, ಒಳಗಡೆ ಕ್ರಿಮಿ ಸೂಕ್ಷ್ಮಾಣುಗಳು ಒಳಗಡೆ ಹೋಗ್ಬಿಟ್ರೆ, ಈವನ್ ಕರು ಹಾಕಿದಾಗ್ಲೂ ಕೂಡ ಕೆಚ್ಚಲು ಭಾವ ಆಗಿ ಜಾಸ್ತಿ ಆಗ್ಬಿಟ್ಟು ಅದು ನಿಲ್ಲೋದಿಲ್ಲ. ಈ ರೀತಿ ಕೆಚ್ಚಲು ಭಾವ ಆದ್ರೆ ಏನಾಗುತ್ತೆ, ಹಾಲು ಕಡಿಮೆ ಆಗ್ಬಿಡುತ್ತೆ ಮುಂದಕ್ಕೆ. ಅದಕ್ಕೆ ಡ್ರೈಕೋ ಮ್ಯಾಸ್ಟೈಟಿಸ್ ಅಂತ ಕರಿತೀವಿ. ಆ ರೀತಿ ಆಗದೇ ಇರೋ ರೀತಿಯಲ್ಲಿ ಆಂಟಿಬಯೋಟಿಕ್ಸ್ ಕೊಡಬೇಕು. ನಿಲ್ಸಿದ್ಮೇಲೆ ಅದು ಸ್ವಚ್ಛವಾಗಿಟ್ಕೋಬೇಕು, ಎಲ್ಲೂ ನೆಲ ಸಗಣಿ ಬಿದ್ದು ಗಲೀಜು ಇಲ್ದಿರೋ ತರ ನೋಡ್ಕೋಬೇಕು. ಗಂಜಲಾಗ್ಲಿ ಹರಿದೋಗ್ಬೇಕು. ಸೊ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೈ ಎಲ್ಲ ನೀಟಾಗಿ ಇಟ್ಕೊಂಡು ಸಾಕಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಯ್ತೆ. ಅಂದ್ರೆ ಈಗ ನೀವು ಹೇಳಿದ್ರಿ ಸ್ವಲ್ಪ ಈ ಪಶು ಆಹಾರ, ಹಸಿ ಹುಲ್ಲು ಇದನ್ನೆಲ್ಲ ನಿಲ್ಸಿ ಬತ್ತಿಸ್ಬೇಕು ಹಾಲು ಕೊಡೋದನ್ನ ಆ ಟೈಮಲ್ಲಿ, ಆ ಸಮಯದಲ್ಲಿ. ಆಮೇಲೆ ಈ ಕರುವಿನ ಒಂದು ಬೆಳವಣಿಗೆಗೆ ಹಸುವಿನ ದೇಹದ ನಿರ್ವಹಣೆಗೆ ಎಷ್ಟು ಆಹಾರ ಕೊಡಬೇಕಾಗತ್ತೆ? ಕರೆಕ್ಟ್. ಈಗಾಗಲೇ ನಾನು ನಿಮಗೆ ತಂಬ್ರೂಲ್ ಏನಪ್ಪ ಅಂತಂದ್ರೆ 10 ಲೀಟರ್ ಹಾಲು ಕರೆದ್ರೆ 5 ಲೀಟರ್ 5 ಕೆಜಿ ತಿಂಡಿ ಮಿಶ್ರಣ ಕೊಡ್ತೀವಿ. ಆದ್ರೆ ಈ ಬತ್ತಿಸಿದ ಮೇಲೆ ಅರ್ಧದಷ್ಟು ಕೊಡಬೇಕು, ಅಂದ್ರೆ 2.5 ಕೆಜಿ. ಈಗ ಹಸಿರು ಮೇವು ಮತ್ತೆ ಒಣಮೇವನ್ನ ಮುಂದುವರಿಸಬಹುದು, 15 ಕೆಜಿ ಹಸಿರು ಮೇವು ಕೊಡೋದನ್ನ ಮುಂದುವರಿಸಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅದ್ರ ದೇಹ ನಿರ್ವಹಣೆ ಮೇಂಟೆನೆನ್ಸ್ಗೋಸ್ಕರ ಬೇಕಾಗುತ್ತೆ. ಆದ್ರೆ ತಿಂಡಿ ಮಿಶ್ರಣ ಅರ್ಧ ಮಾಡಬೇಕು, ಯಾಕಂದ್ರೆ ಒಳಗಡೆ ಕರುವಿನ ಬೆಳವಣಿಗೆಗೆ ಅನುಕೂಲ ಆಗುತ್ತಿದ್ರು. ಹಾಲು ಕೊಡದಿದ್ರು ಬೆಳವಣಿಗೆ ಮಾತ್ರ ಚೆನ್ನಾಗಿ ಆಗ್ಬೇಕಲ್ಲ. ಅದರಿಂದ ನಾವು ನಮ್ಮ ಉದ್ದೇಶ ಏನಂದ್ರೆ ಕರು ಊಟದಾಗ ಮಿನಿಮಮ್ 40 ಕೆಜಿ ಇರಬೇಕು ಅದ್ರ ದೇಹ ತೂಕ. ಆ 40 ಕೆಜಿ ತೂಕ ಒಳಗಡೆ ಆಗ್ಬೇಕಾದ್ರೆ ಇನ್ನೂ ಅದಕ್ಕೆ ಪೋಷಕಾಂಶಗಳೆಲ್ಲ ಸೇರಿ ಈ ಒಂದು ಗರ್ಭದ ಚೀಲದ ತೂಕ 100 ಕೆಜಿ ಆದರೂ ಇರುತ್ತೆ. ಅದರಲ್ಲಿ ನೀರು ಆ ಉಳಿದ ಅಂಶಗಳೆಲ್ಲ ಹೊರಗಡೆ ಹೋದಾಗ 40 ಕೆಜಿ ಕರುವಿನ ತೂಕ ಬರಬೇಕು. ಸೊ ಆ ಒಂದು ಐಡಿಯಾ ಇಟ್ಕೊಂಡು ನಾವು ಅದರ ಪಾಲನೆ ಪೋಷಣೆ ಮಾಡಬೇಕು. ಅದಕ್ಕೆ ಬೇಕಾದಂತ ಆಹಾರ ಮಿನರಲ್ ಮಿಕ್ಸ್ಚರ್ ಇರಬಹುದು, ಕ್ಯಾಲ್ಸಿಯಂ, ಇವೆಲ್ಲ ಇಂಪಾರ್ಟೆಂಟ್. ಈಗ ನಮ್ಮ ಮನುಷ್ಯರಲ್ಲಿ ಗರ್ಭಾವಸ್ಥೆಯಲ್ಲಿದ್ದಾಗ ಕೆಲವೊಂದು ಈ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಕೂಡ ತಾಯಿ ಕೊಡ್ತಾರೆ. ಆ ಒಂದು ವ್ಯವಸ್ಥೆ ಈ ಪಶುಗಳಲ್ಲೂ ಇದೆಯೇ? ಇಲ್ಲಿ ಏನಪ್ಪ ಅಂತಂದ್ರೆ ಈಗ ಕಾಲ್ಬಾಯಿ ರೋಗ ಇರ್ಬೋದು ಅಥವಾ ಗಂಟಲು ಬೆಣ್ಣೆ, ಕೆರಳು ಬೆಣ್ಣೆ, ಇವೆಲ್ಲ ಏನ್ ಕಾಯಿಲೆಗಳು ಇದಾವೆ, ಇವಕ್ಕೆಲ್ಲ ಚುಚ್ಚುಮದ್ದು ವರ್ಷಕ್ಕೆ ಒಂದ್ಸಲ ಕೊಡ್ತೀವಿ. ಅದ್ ನಮ್ಮ ಒಂದು ಐಡಿಯಾ ಏನಿರ್ಬೇಕಂದ್ರೆ ಈ ಗರ್ಭ ಧರಿಸೋದಕ್ಕೆ ಮುಂಚೆನೆ ಕೊಟ್ಟಿರ್ಬೇಕು ಇವಾಗಲೆಲ್ಲ, ಯಾಕಂದ್ರೆ ಕೆಲವು ಸಲ ರಿಯಾಕ್ಷನ್ಸ್ ಗಳಾಗೋದು, ದುಷ್ಪರಿಣಾಮ ದುಷ್ಪರಿಣಾಮ ಬರುತ್ತೆ, ಅದ್ರ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬರುತ್ತೆ. ಅದರಿಂದ ನಾವು ಆದಷ್ಟು ಗರ್ಭ ಧರಿಸೋದಕ್ಕೆ ಮುಂಚಿತವಾಗ್ಲೇನೆ ಇದನ್ನೆಲ್ಲ ಚುಚ್ಚುಮದ್ದುಗಳು ಕೊಟ್ಟಿರ್ಬೇಕು. ಆದ್ರೆ ಈ ಒಂದು ಹೊಟ್ಟೆ ಹುಳುಗಳು ಇರ್ತಾವಲ್ಲ, ಅದಕ್ಕೆ ನಾವು ಜಂತು ನಾಶಕ ಔಷಧಿ ಅವನ್ನ ಕೊಡಬಹುದು. ಒಂದು 2-3 ತಿಂಗಳು ಮುಂಚಿತವಾಗಿ ಕೊಡೋದ್ರಿಂದ ಅದರ ಒಂದು ದೇಹದಲ್ಲೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಆಗಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಡಿವರ್ಮಿಂಗ್ ಮಾಡಬಹುದು. ಮತ್ತೆ ಮೈ ಮೇಲೆ ಯಾವ್ದೇ ತರದ ಕ್ರಿಮಿಗಳು, ಪರೋಪಜೀವಿಗಳು, ಉಣ್ಣೆ ಹುಳು ಇವೆಲ್ಲ ಇರಬಾರ್ದು. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ಕೀಟನಾಶಕ ಔಷಧಿಗಳನ್ನು ಬಳಸ್ಕೊಂಡು ನಾವು ತೊಳಿಬೇಕು, ಮೈ ತೊಳಿಬೇಕು. ಆ ಸುತ್ತಮುತ್ತ ಕೂಡ ಕ್ಲೀನ್ ಆಗಿ ಇಟ್ಕೊಂಡಿರೋದ್ರಿಂದ ಕೀಟ ಹೊರಗಡೆಯಿಂದ ಬರೆದಿರೋ ರೀತಿಯಲ್ಲಿ. ಹೊರ ಪರೋಪಜೀವಿಗಳು ಮತ್ತು ಒಳ ಪರೋಪಜೀವಿಗಳು, ಇವುಗಳಿಗೆ ಎರಡಕ್ಕೂ ಕೂಡ ನಾವು ಔಷಧಿ ಕೂಡ ಮಾಡಬೇಕು. ಇನ್ನೊಂದು ತಾವು ತಿಳಿಸಿದ್ದು ಈ ಗರ್ಭಾವಸ್ಥೆ ಅವಧಿ ಹಸುಗಳಲ್ಲಿ 9 ತಿಂಗಳು 9 ದಿವಸ ಅಂತ, ಎಮ್ಮೆಗಳಲ್ಲಿ 10 ತಿಂಗಳು 10 ದಿವಸ ಅಂತ ಅಂದು. ಈಗ ಈ ಕರು ಹಾಕುವಂತ ಒಂದು ಅವಧಿ ಹತ್ರಕ್ಕೆ ಬಂದಾಗ ಯಾವ ರೀತಿ ಲಕ್ಷಣಗಳನ್ನು ನಾವು ನೋಡಿ ಗಮನಿಸಬೇಕಾಗತ್ತೆ? ಖಂಡಿತ, ಅದರ ಬಗ್ಗೆ ಹೇಳೋಣ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಕ್ಯಾಲ್ಸಿಯಂ ಸುಣ್ಣದಾಂಶ ಇರಬೇಕು, ಲವಣಗಳು ಅಂಶ, ಈ ಖನಿಜ ಮಿಶ್ರಣ ಹೇಳ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಕೊನೆ ತಿಂಗಳಲ್ಲಿ ಅದನ್ನ ಚೆನ್ನಾಗಿ ಕೊಟ್ಟಿರ್ಬೇಕು, ಯಾಕಂದ್ರೆ ಮಿಲ್ಕ್ ಫೀವರ್ ಅನ್ನೋ ಒಂದು ಕಾಯಿಲೆ ಇದೆ, ಹಾಲ್ ಜ್ವರ. ಹಾಲ್ ಜ್ವರ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಆಗುತ್ತೆ, ಮುಂದಕ್ಕೆ ಅದು ಕರುವಿಗೆ ತೊಂದರೆ ಮತ್ತೆ ಹಸುಗೂ ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ, ಹಾಲು ಉತ್ಪಾದನೆ ಅಲ್ಲದೆ ಸತ್ತೆ ಬೀಳೋದಿಲ್ಲ, ಅದ್ರ ಒಂದು ಆರೋಗ್ಯ ಸುಧಾರಿಸೋದಿಲ್ಲ. ಆಮೇಲೆ ಕೊನೆ ತಿಂಗಳಲ್ಲಿ ಮಾತ್ರ ಇದಕ್ಕಿದ್ದಂಗೆ ಎಲ್ಲಾ ತಂದ್ಬಿಟ್ಟು ಫೀಡ್ ಮಾಡೋದು ಸಾಧ್ಯ ಆಗೋದಿಲ್ಲ, ಅದನ್ನ ಪ್ಲಾನ್ ಮಾಡ್ಕೊಂಡು ಮುಂಚೆಯಿಂದಲೇ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಕೀಟೋಸಿಸ್ ಅಂತ ಕೂಡ ಕಾಯಿಲೆ, ಹೆಚ್ಚಿಗೆ ಒಂದೇ ಸಲ ನಾವು ಕೊಟ್ಬಿಟ್ರೆ ಆಹಾರ ಕೊಡೋದು ಲಾಸ್ಟ್ 15 ದಿವಸದಲ್ಲಿ ಎಲ್ಲಾ ಸೇರಿಸ್ಕೊಡೋದು ಆ ರೀತಿ ಮಾಡಬಾರ್ದು. ಮೊದಲಿಂದಲೂ ಅದನ್ನ ಗಮನಿಸ್ಕೊಂಡು ಗರ್ಭ ಇರುವಂತ ಒಂದು ಹೆಂಗಸರು ಯಾವ ರೀತಿ ನೋಡ್ಕೊಳ್ತೇವೆ ಅದೇ ರೀತಿಯಲ್ಲಿ ಹಸುವನ್ನು ಕೂಡ ಪಾಲನೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಈಗ ನೀವು ಕೇಳ್ತಿದ್ರಿ ಯಾವ ರೀತಿ ಚಿಹ್ನೆಗಳು ಬರುತ್ತೆ ಗಮನಿಸ್ಬೇಕು ಅಂತ. ಈಗ 15 ದಿವಸ ಮುಂಚೆ ನಿಮಗೆ ಖಂಡಿತ ಗೊತ್ತಾಗುತ್ತೆ, ಪೂರ್ತಿ ಬೆಳೆದಿರಂತ ಕೆಚ್ಚಲು, ತೊಟ್ಟಿಕ್ಕುತ್ತೆ ಕೆಲವು ಸಲ, ಹಾಲು ಇಳಿಸುತ್ತೆ ಅಂತಾರೆ, ಹಾಲು ಇಳಿದಿರುತ್ತೆ. ಎಸ್ಪೆಷಲಿ ಪಡ್ಡೆಗಳಾದ್ರೆ 2 ತಿಂಗಳಲ್ಲೂ ಕೂಡ ಅದರ ಕೆಚ್ಚಲು ಭಾರಿ ವಿವೇಕವಾಗಿ ಬೆಳೀತಾ ಹೋಗುತ್ತೆ. ಅದೇ ಹಸು ಆಗಿದ್ರೆ ಅದರ ಕೆಚ್ಚಲು ಪೂರ್ತಿ ತುಂಬಿಕೊಳ್ಳುತ್ತೆ 15 ದಿವಸ ಇರುವಾಗ, ಅದನ್ನು ಗಮನಿಸ್ಬೇಕು. ಆಮೇಲೆ ಅದು 1-2 ದಿವಸ ಇರುವಾಗ ಅದು ಎದ್ದಳೋದು, ಕೂತ್ಕೊಳ್ಳೋದು, ಮಾಡೋದು ಜಾಸ್ತಿ ಗಮನಿಸ್ತಾ ಇರ್ತೀರಾ, ಅದು ಹೊಟ್ಟೆ ಪೂರ್ತಿ ಲಕ್ಷಣ ದೂರದಿಂದಲೇ ಗೊತ್ತಾಗುತ್ತೆ, ಅದು ಹೊಟ್ಟೆ ದೂರದಾಗಿ ಕಾಣ್ತಿರೋದು. ಆಮೇಲೆ ಕೂದಲೆಲ್ಲ ತುಂಬಾ ನೈಸ್ ಆಗಿರುತ್ತೆ, ತುಂಬಾ ಮೃದುವಾಗಿರುತ್ತೆ, ನಯವಾಗಿರುತ್ತೆ. ಆಮೇಲೆ ಶಾಂತ ಸ್ವಭಾವ ತುಂಬಿರುತ್ತೆ ಅದ್ರ ಭಾವನೆಗಳೆಲ್ಲ. ಆ ಒಂದು ಲಕ್ಷಣಗಳನ್ನ ಗಮನಿಸ್ಕೊಂಡು ಅದನ್ನ ಈಗ ಕರು ಹಾಕುತ್ತಪ್ಪ ಅಂತ ಒಂದು ಸ್ಥಿತಿ. ಈ ಟೈಮ್ನಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಾವು ಗೋಧಿ ಭೂಸ ಜಾಸ್ತಿ ಕೊಡಬೇಕು, ಯಾಕಂದ್ರೆ ಈ ಸಗಣಿನಲ್ಲಿ ಗಟ್ಟಿ ಇರಬಾರ್ದು, ತಿಳುವಾಗಿರ್ಬೇಕು, ನೀರ್ನಂಗೆ ಇರಬೇಕು ಸಗಣಿ. ಲಾಸ್ಟ್ 2-3 ದಿವಸದಲ್ಲಿ ನಾರಿನಂಶ ಜಾಸ್ತಿ ಇರಬೇಕು. ನಿಜ, ಖಂಡಿತ. ಅಂದ್ರೆ ಈಗ ಒಂದು ಸಾಮಾನ್ಯ 40-40 ಭಾಗ ಹೇಳ್ತಿದ್ದೆ, ಈ ಸಮಯದಲ್ಲಿ 60 ಭಾಗ ಗೋಧಿ ಬೂಸ ಕೊಟ್ಟು ಸ್ವಲ್ಪ ಜೋಳ ಮತ್ತೆ ಒಂದು ಸ್ವಲ್ಪ ಹಿಂಡಿ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ನೀರಿನ ಹಾಗೆ ಆಗುತ್ತೆ ಆ ಸಗಣಿ ಕೂಡ ಸರಾಗವಾಗಿ ಬರುತ್ತೆ ಆ ಟೈಮ್ನಲ್ಲಿ ಸುಲಭವಾಗಿ ಕರು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಅದು ಗಮನಿಸ್ತಾ ಇರಬೇಕು ಅದು ಸಾಮಾನ್ಯವಾಗಿ 90% ಭಾಗ ಕರುಗಳು ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ಹಾಕೋದು ತಂಪೊತ್ತಿನಲ್ಲಿ ತಂಪೊತ್ತು ಅದರಿಂದ ನಾವೇನ್ ಮಾಡಬೇಕು ಅವರು ಯಾರು ದನ ಕೊಟ್ಟಿಗೆ ನೋಡ್ಕೊಳ್ತಾರೆ ಅವರು ಸಾಯಂಕಾಲ ಸಂಜೆ ಕೂಡ ಎಚ್ಚರವಾಗಿರಬೇಕು ಅದಕ್ಕೆ ನೀರು ಆಹಾರ ಎಲ್ಲ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ ಆಮೇಲೆ ಕರು ಹಾಕೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಸಾಮಾನ್ಯವಾಗಿ ಕಷ್ಟಗಳು ಆಗೋದಿಲ್ಲ ಸಾಮಾನ್ಯವಾಗಿ ಎರಡು ಕಾಲುಗಳು ಮುಂದೆ ಮತ್ತೆ ತಲೆ ಮುಂಭಾಗ ಈ ರೀತಿಯಲ್ಲಿ ಇಟ್ಕೊಂಡು ಆ ಒಂದು ಯೋನಿಯಿಂದ ಹೊರಗಡೆ ಬರ್ತಾ ಇರುತ್ತೆ ಆ ಕರು ಬರುವಂತ ಸಮಯ ಬಹಳ ಸಲೀಸಾಗಿ ಆಗುತ್ತೆ ಸುಮಾರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ತುಂಬಾ ಒದ್ದಾಡೋದು ಊಟ ಎಲ್ಲ ಬಿಟ್ಬಿಡುತ್ತೆ ನೀರೆಲ್ಲ ಬಿಟ್ಬಿಡುತ್ತೆ ಚಟ್ಪಡಿಕೆ ಇರುತ್ತೆ ಸ್ವಲ್ಪ ಅರ್ಚೋದು ಶಬ್ದ ಮಾಡೋದು ಇವೆಲ್ಲ ಇರುತ್ತೆ ಆದ್ರೆ ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿನಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅಕಸ್ಮಾತ್ ನಾರ್ಮಲ್ ಇಲ್ಲದೆ ಹೋದ್ರೆ ಪೋಸ್ಟೀರಿಯರ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಅವಾಗ ಏನಪ್ಪ ಅಂದ್ರೆ ಬಾಲದ ಭಾಗ ಮುಂಭಾಗ ಹಿಂದೆ ಬಂದ್ರೆ ಮುಂಚೆ ಅದು ಭಾರಿ ಕಷ್ಟಕರ ಸಮಯ ಅಂತ ಒಂದು ಸ್ಥಿತಿ ಬಂದ್ರೆ ನಾವು ಸ್ವಲ್ಪ ಪಶುವೈದ್ಯನ ಕರೆಸಬೇಕು ಅಕಸ್ಮಾತ್ ಆಗದೆ ಇದ್ರೆ ಕರು ಆಚೆ ಬರೋದು ಆ ಟೈಮ್ನಲ್ಲಿ ಏನಪ್ಪ ಅಂದ್ರೆ ಈ ಒಕ್ಕಳು ಬಳ್ಳಿ ಕತ್ತರಿಸಬಾರ್ದು ಒಳಗೆ ಕಟ್ ಆಗಬಾರ್ದು ಆ ರೀತಿ ನೋಡ್ಕೋಬೇಕು ಯಾಕಂದ್ರೆ ತಲೆ ಆಚೆ ಬಂದ್ರೆ ಉಸಿರಾಡೋದಕ್ಕೆ ಅವಕಾಶ ಇರುತ್ತೆ ಬಾಲ ಹಿಂಭಾಗ ಬಂದ್ರೆ ತಲೆ ಬಂದಿರೋದಿಲ್ಲ ನಾವು ಪಶುವೈದ್ಯರನ್ನೆಲ್ಲ ಕರೆಸಬೇಕಾಗತ್ತೆ ಅದನ್ನ ಸರಿಪಡಿಸ್ಕೋಬೇಕು ಒಳಗಡೆನೆ ಅಕಸ್ಮಾತ್ ಆಗದೆ ಹೋದ್ರೆ ಸಿಜರಿಯನ್ ಮಾಡಿ ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ ಇದು ಬಾರಿ ರೇರ್ ಒಂದು 1% ಅಥವಾ 2% ಹಸುಗಳಲ್ಲಿ ಆಗುತ್ತೆ ಅಷ್ಟೇ ಸೊ ಹಸು ಕರುವನ್ನ ಹಾಕೋದು ಬಹಳ ಫಾಸ್ಟ್ ಆಗಿರುತ್ತೆ ಆ ಒಂದು ಕರು ಆಚೆ ಬಂದ ತಕ್ಷಣ ನಾವು ಕಾಯ್ತಾ ಇರಬೇಕು ಆ ಹಸು ತನ್ನದೇ ಆದಂತ ಒಂದು ನೋಡ್ಕೊಳ್ಳುವ ಒಂದು ಕ್ರಮ ಇರುತ್ತೆ ಅದರಿಂದ ಅದು ಇಮಿಡಿಯೇಟ್ ಆಗಿ ಅದು ನೆಕ್ಕದು ನೆಕ್ಕತ್ತೆ ಅದ್ರ ಮೈನೆಲ್ಲ ಸ್ವಚ್ಛಗೊಳಿಸುತ್ತೆ ನಾವೇನ್ ಮಾಡ್ಬೇಕು ಸ್ವಲ್ಪ ಹುಲ್ಲು ತಗೊಂಡು ಅಥವಾ ಒಣಗಿರುವಂತ ಒಂದು ಬಟ್ಟೆಗಳು ತಗೊಂಡು ಮೈ ಎಲ್ಲ ಸವರಿ ಮುಖ್ಯವಾಗಿ ಅದು ಒಂದು ಕರು ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಮೂಗ್ನಲ್ಲಿ ಸಿಕ್ಕಾಕೊಂಡ್ರಂತ ಶ್ಲೇಷ್ಮವನ್ನು ತೆಗಿಬೇಕಾಗತ್ತೆ ಫ್ಲೇಮ್ ಅಂತೀವಿ ಅದನ್ನ ಕಫ ಗೊಂಡೆ ಅಂತ ಅಂಶಗಳು ಏನು ಕಾಣಿಸ್ತೀವಲ್ಲ ಅದನ್ನೆಲ್ಲ ತೆಗೆದು ಬಿಟ್ಟರೆ ನೀಟಾಗಿರುತ್ತೆ ಅದನ್ನ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಲೆ ಕೆಳಗೆ ಬೇಕಾದ್ರೆ ಒಂದ್ ಎರಡ್ ಸಲ ಮೇಲಕ್ಕೆ ಎತ್ತೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಶ್ವಾಸಕೋಶ ಕ್ಲಿಯರ್ ಆಗಿರುತ್ತೆ ಮುಖ್ಯವಾಗಿ ಹಾಲು ಬರ್ತಿದೆಯಲ್ವೋ ನೋಡ್ಕೋಬೇಕು ಆ ಟೈಮ್ನಲ್ಲಿ ಯಾಕಂದ್ರೆ ಕರು ಹಾಕಿದ ತಕ್ಷಣ ಸ್ವರ ಬಿಡುತ್ತೆ ಆ ಒಂದು ಗಿಣ್ಣದ ಹಾಲು ಒಂದು ಅರ್ಧ ಗಂಟೆ ಒಳಗಡೆ ಕುಡಿಸ್ಬೇಕು ಕರುಗಳಿಗೆ ಕುಡಿಸಿದ್ರೆ ಬಹಳ ಒಳ್ಳೇದು ಯಾಕೆಪ್ಪ ಅಂತಂದ್ರೆ ಕರುಗಳ ಒಂದು ಇಂಟೆಸ್ಟೈನ್ ನಲ್ಲಿ ಒಂದು ಹೀರ್ಕೊಳ್ಳೋ ಶಕ್ತಿ ಹೀರ್ಕೊಳ್ಳುವಂತ ಗುಣ ಅರ್ಧ ಗಂಟೆ ಆದ್ಮೇಲೆ ಕಡಿಮೆ ಆಗ್ಬಿಡುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗುತ್ತೆ ಅವಾಗ ಹಾಲು ಕುಡಿಸಿದ್ರೆ ಪ್ರಯೋಜನ ಎಷ್ಟು ಬೇಗ ಕುಡಿಸಿದ್ರೆ ಅಷ್ಟು ಒಳ್ಳೇದು ಅವಾಗ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಕರುಗಳು ಒಳ್ಳೆ ಒಂದು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇರುತ್ತೆ ಈ ಸಮಯದಲ್ಲಿ ಮುಖ್ಯ ಇನ್ನೊಂದಂದ್ರೆ ನಾವು ಕರು ಹಾಕಿದ್ಮೇಲೆ ಕರುನ ಬೇರೆ ಮಾಡ್ಕೋಬೇಕಾಗುತ್ತೆ ಬೇರ್ಪಡಿಸ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ಕಮರ್ಷಿಯಲ್ ಫಾರ್ಮಿಂಗ್ ನಲ್ಲಿ ನಾವು ಕರುಗಳು ಜೊತೆನಲ್ಲಿ ಹಸುಗಳನ್ನ ಬೆಳೆಸುತ್ತಾ ಇಲ್ಲ ಜೊತೆಗೆ ಒಕ್ಕಳು ಬಳಿನ ಕತ್ತರಿಸಬೇಕಾಗುತ್ತೆ ಕರೆಕ್ಟ್ ಅದು ಹುಟ್ಟಿದ ತಕ್ಷಣನೇ ನಾವು ಟಿಂಚರೈಡಿನ ಒಂದು ಅದ್ದು ಬಿಟ್ಟು ದ್ರಾವಣ ಅದ್ದು ಬಿಟ್ಟು ಒಕ್ಕಳು ಬಳಿ ಕಟ್ ಮಾಡಿ ಬ್ಲೇಡ್ ನಲ್ಲೇ ಕತ್ತರಿಸ್ಕೋಬಹುದು ಕತ್ತರಿ ಆದ್ರೆ ಅನುಕೂಲ ಅದಕ್ಕೊಂದು ದಾರ ಕಟ್ಬಿಟ್ಟು ಒಳಗಡೆ ಟಿಂಚರೈಡಿನ್ನು ಅಥವಾ ಡೆಟಾಲ್ ಇದನ್ನೆಲ್ಲ ಸವರ್ ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ದೂರ ಇಡಬೇಕು ಕರುವನ್ನ ಇಮಿಡಿಯೇಟ್ ಆಗಿ ಆಚೆ ಇಟ್ಟು ಅದಕ್ಕೆ ಬೇಕಾದಷ್ಟು ಹಾಲು ಅಂದ್ರೆ ಒಂದು ದೇಹದ 10% ಅಂತ ಕರಿತೀವಿ ಅದ್ರ 40 kg ಕರು ಇದ್ರೆ 4 liter ಹಾಲು ಕೊಡಬೇಕಾಗತ್ತೆ ಅದನ್ನ ಬೆಳಿಗ್ಗೆ ಸಾಯಂಕಾಲ ರೀತಿನಲ್ಲಿ ಸಪರೇಟ್ ಮಾಡಿಕೊಂಡು ಕೊಡಬೇಕಾಗತ್ತೆ ಈ ಹಸು ಈ ಕಡೆ ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಸತ್ತೆ ಬಿದ್ದಿದೆಯಲ್ವೋ ಅದು ಬಹಳ ಮುಖ್ಯ ಮಾಸು ಬಿದ್ದಿದೆಯಲ್ಲ ಅನ್ನೋದು ಸಾಮಾನ್ಯ ಹಸುವಿನ ಒಂದು ದೇಹ ದಾಡಿಯ ಚೆನ್ನಾಗಿದ್ರೆ ಸರಾಗವಾಗಿ ಬಿದ್ದು ಬಿಡುತ್ತೆ ಒಂದು 2-3 ಗಂಟೆನಲ್ಲಿ ಆಚೆ ಬಂದ್ಬಿಡುತ್ತೆ ಅದು ಬರದೆ ಈ ದೇಹದ ಒಂದು ತೂಕ ಬೆಳವಣಿಗೆ ಚೆನ್ನಾಗಿಲ್ಲ ಅಂತಂದ್ರೆ ಅದ್ರದ್ದು ತಡ ಆಗುತ್ತೆ ಹಸುವಿನ ತೂಕ ಮಿನಿಮಮ್ 400-500 kg ಇರಬೇಕು ಆ ಟೈಮ್ನಲ್ಲಿ ಆ ಒಂದು ತೂಕದ ಒಂದು ಕಡಿಮೆ ಇದ್ರೆ ಹಸುವಿನ ಒಂದು ಮಾಸ ಬೀಳೋದು ಕಡಿಮೆ ಆಗುತ್ತೆ ಆದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪಶುವೈದ್ಯನ ಕರೆಸಿ ಆಂಟಿಬಯೋಟಿಕ್ಸ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಆಮೇಲೆ ಆ ಒಂದು ಸತ್ತೆ ಬಿಳಿದಿದ್ರು ಅದನ್ನ ಎಳೆದು ಹೊರಗಡೆ ತರೋದು ಮಾಡೋದಕ್ಕೆ ಹೋಗ್ಬಾರ್ದು ಪಶುವೈದ್ಯರ ಸಂಪರ್ಕ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಒಳಗಿನ ಮೆಂಬ್ರೇನ್ಸ್ ಅಂತ ಹೇಳ್ತೀವಲ್ಲ ಪೊರೆಗಳು ಇವುಗಳನ್ನ ನಾವು ಬಲವಂತವಾಗಿ ತುಂಬಾ ಎಳಿಬಾರದು, ಎಳಿಯೋದ್ರಿಂದ ಒಳಗಡೆ ಇನ್ನು ಗಾಯಗಳು ಜಾಸ್ತಿ, ಅದು ಒಳ್ಳೆಯ ಒಂದು ದಾರಿಯಲ್ಲ. ಸೊ ಪಶುವೈದ್ಯರ ಸಂಪರ್ಕ ಮಾಡಿಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಆಮೇಲೆ ಡೌನರ್ ಕವ್ ಅಂತ ಒಂದು ಸ್ಥಿತಿ ಬರುತ್ತೆ, ಕೆಲವು ಸಲ ಈ ಹಾಲ್ ಜ್ವರ ಅಂತ ಹೇಳಿದ್ವಲ್ಲ ಈಗ ಮುಂಚೆ. ಸೊ ಕ್ಯಾಲ್ಸಿಯಂ ಕೊರತೆ ಇರುವಂತ ಹಸುಗಳಲ್ಲಿ ಈ ತರ ಆಗೋದಕ್ಕೆ ಸಾಧ್ಯ ಇರುತ್ತೆ. ಆದಷ್ಟು ಇಮಿಡಿಯೇಟ್ ಆಗಿ ಅದಿದ್ದಳೋದಕ್ಕೆ ಅವಕಾಶ ಮಾಡಬೇಕು. ಅಂದ್ರೆ ಹಸು ಮಲ್ ಕೂತ್ಕೊಳ್ಳಬಾರದು, ಆ ಹಸು ಕರು ಹಾಕಿದ್ಮೇಲೆ ಎದ್ದಿಲ್ಸ್ಬೇಕು, ಅದು ಓಡಾಡಿಸ್ಬೇಕು. ಒಟ್ಟು ನಿಂತ್ಕೊಂಡ್ರೆ ನಮಗೆ ಸಮಾಧಾನ. ಅದು ಅದಕ್ಕೆ ಆಂಟಿಬಯೋಟಿಕ್ ಕೊಡಬೇಕು, ಇಲ್ಲ ಕ್ಯಾಲ್ಸಿಯಂ ಇಲ್ಲ ಸಪ್ಲಿಮೆಂಟೇಷನ್ಸ್ ಎಲ್ಲ ಮಾಡಬೇಕಾಗತ್ತೆ. ಸೊ ಈ ರೀತಿನಲ್ಲಿ ಅದನ್ನ ನೋಡ್ಕೊಳ್ಳೋದ್ರಿಂದ ಮತ್ತೆ ಹಸು ಕ್ಲೀನ್ ಆಗಿರ್ಬೇಕು. ಅದು ಅದರಿಂದ ಹಸುನೂ ಆರೋಗ್ಯವಾಗಿರುತ್ತೆ, ಕರುನೂ ಆರೋಗ್ಯವಾಗಿರುತ್ತೆ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಒಂದು ಗರ್ಭಧರಿಸಿದ ರಾಸುಗಳ ಒಂದು ಆರೈಕೆ ಬಗ್ಗೆ ಮತ್ತೆ ಈ ಪ್ರಾರಂಭದಲ್ಲಿ ಕರುಗಳನ್ನು ಹೇಗೆ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಬಿ ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9441213394. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9441213394. ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಗರ್ಭ ಧರಿಸಿದಂಥ ಹಸುಗಳ ಆರೈಕೆ ಮತ್ತು ಅವುಗಳ ಪಾಲನೆ ಪೋಷಣೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಗರ್ಭ ಧರಿಸಿದ ಹಸುಗಳ ಪಾಲನೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ವಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀ ಕೋಯಿ ಠಗ್ ನಾ ಲೇ. ಹಾ ಅಮ್ಮಾ, ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜಿ ಹಾ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಜೋಗಿಲ ಸಿದ್ದರಾಜು ಅವರ ದನಿಯಲ್ಲಿ ಕೇಳಿ ಜನಪದ ಗೀತೆ. ತಾನೋ ತಾನಂದನೋ ತಂದ ನಾನೋ, ಕೈ ತಂದನಿ ತಾನಂದನೋ ತಂದ ನಾನೋ. ತಾನೋ ತಾನಂದನೋ ತಂದ ನಾನೋ, ಕೈ ತಂದನಿ ತಾನಂದನೋ ತಂದ ನಾನೋ. ಶಂಕಾ ಬೋರಿಟ್ಟಾವು, ಕಂಚಿನ ಉರುಮೆ ಬಡಿದಾವೋ. ತಂದನಿ ತಾನಂದನೋ ತಂದ ನಾನು, ಕಂಚಿನ ಉರುಮೆ ಬಡೆದ ದೊಡ್ಡ ಘಟ್ಟ ಸಂಚಾರೊಬ್ಬೈನ ವರ ಪೈಣ. ತಂದನಿ ತಾನಂದನೋ ತಂದ ನಾನು, ಬೈ ತಾನು ತಾನಂದನೋ ತಂದ ನಾನು. ತಂದನಿ ತಾನಂದನೋ ತಂದ ನಾನು, ಬೈ ತಾನು ತಾನಂದನೋ ತಂದ ನಾನು. ತಂದನಿ ತಾನಂದನೋ ತಂದ ನಾನು. ನಾಳೆ ನಮ ರಂಗಾಗೆ ಬಾಳೆ ಹಣ್ಣಿನ ಪೂಜೆ, ಕಾಲಕ್ಕೆ ಪೂಜೆ ಬೆಳೆ ತಂಕ. ತಂದನಿ ತಾನಂದನೋ ತಂದ ನಾನು, ನಾಳೆ ನಮ ರಂಗಾಗೆ ಉತ್ತುತ್ತೆಯ ಪೂಜೆ, ಕುಂಕುಮದ ಪೂಜೆ ಬೆಳೆ ತಂಕ. ತಂದನಿ ತಾನಂದನೋ ತಂದ ನಾನು, ಐ ತಾನು ತಾನಂದನೋ ತಂದ ನಾನು. ತಂದನಿ ತಾನಂದನೋ ತಂದ ನಾನು, ತೈ ತಾನು ತಾನಂದನೋ ತಂದ ನಾನು. ತಂದನಿ ತಾನಂದನೋ ತಂದ ನಾನು. ಬಣಕಾರ ಕೈ ಧೀರ ಮಠದಯ್ಯ ಬಣಕಾರ, ಧೀರ ಮಠದಯ್ಯ ಬಣಕಾರ ನಿರಬೇಕು ಓಬಯ್ಯ ಜಲದಿಗೆ ಹೋಗುವಾಗ ಓಬಯ್ಯ ಜಲದಿಗೆ ಹೋಗುವಾಗ ಐ ತಾನೋ ತಾನಂದನೋ ತಂದ ನಾನೋ ಐ ತಂದನಿ ತಾನಂದನೋ ತಂದ ನಾನೋ ತಾನೋ ತಾನಂದನೋ ತಂದ ನಾನೋ ತೈ ತಂದನಿ ತಾನಂದನೋ ತಂದ ನಾನೋ